ತಿಮ್ಮಕ್ಕ ಅವರ ಸಾಧನೆಯನ್ನು ಗುರುತಿಸಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು 2010ರಲ್ಲಿ ಪ್ರತಿಷ್ಠಿತ ನಾಡೋಜ ಪದವಿ ನೀಡಿ ಗೌರವಿಸಿದೆ ಎಂದು ಸ್ಮರಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವ ಮಹಾತ್ಮಗಾಂಧಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಬೆಂಕದಕಟ್ಟೆಯ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಪ್ರಕೃತಿ ಸಂರಕ್ಷಣೆಗೆ ತಮ್ಮ ಬದುಕನ್ನೇ ಅರ್ಪಿಸಿ ಸಾವಿರಾರು ವೃಕ್ಷಗಳನ್ನು ನೆಟ್ಟು ಬೆಳೆಸಿದ ಸಾಲುಮರದ ತಿಮ್ಮಕ್ಕ ಅವರ ಅಪಾರ ಪರಿಸರ ಸೇವೆಯನ್ನು ಸ್ಮರಿಸಿ ಸ್ವಯಂ ಸೇವಕರು ಉದ್ಯಾನವನದಲ್ಲಿ ಸಸಿಗಳನ್ನು ನೆಟ್ಟು ಹಸಿರು ನಮನ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಘಟಿತ ಪ್ರಯತ್ನದಿಂದ ದೇವದಾಸಿ ಪದ್ಧತಿ ನಿರ್ಮೂಲನೆ ಸಾಧ್ಯ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಅಭಿಮತ. ಬೆಳಗಾವಿ ಮೃಗಾಲಯದಲ್ಲಿ ಬ್ಯಾಕ್ಟೀರಿಯಾ ಸೋಂಕಿನಿಂದ 28 ಕೃಷ್ಣಮೃಗಗಳು ಸಾವು, ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ಹುಬ್ಬಳ್ಳಿಯಲ್ಲಿ ಸರ್ದಾರ್ ಏಕತಾ ನಡಿಗೆಗೆ ಚಾಲನೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ತುಪ್ಪ ಮಾರಾಟ ಜಾಲ ಪತ್ತೆ, ನಾಲ್ವರ ಬಂಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿಹಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕರೋಡ್ ಸೇ ಜಾದಾ ಲೋಗೋ ಕೋ ಮುಕ್ತ ರಾಷನ್ ಸುನಿಶ್ಚಿತ್ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ್. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಗುಟ್ಟು, ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳೆ, ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ. ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಮಾಡಿ ಚೆನ್ನಾಗಿ ಮಾಡಿ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಮುಕ್ತ ರಾಷನ್ ಸುನಿಶ್ಚಿತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ. ಆತ್ಮೀಯ ಕೇಳುಗರೆ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ December 13 ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲಂತಹ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ. ಮುಂಚಿತವಾಗಿ ಆಯಾ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಚೇರಿಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಕೋರಲಾಗಿದೆ. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು ಅಂಡರ್ ಸೆಕ್ಷನ್ 138 ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯ ಪ್ರಕರಣಗಳು, ವ್ಯಾಜ್ಯಪೂರ್ವ ಪ್ರಕರಣಗಳು ಅಂದರೆ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು ಅಂಡರ್ ಸೆಕ್ಷನ್ 138 ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರೆ ಸಿವಿಲ್ ಪ್ರಕರಣಗಳು, ಇವುಗಳನ್ನು ಈ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ. ಆಸ್ತಿಪಾಸ್ತಿ ಜಗಳಗಳಿರಲಿ, ಹಣಕಾಸಿನ ತೊಂದರೆ ಇರಲಿ, ದಾಂಪತ್ಯದ ವಿಚ್ಛೇದನ ಬೀರಲಿ, ವಿಮಾ ಪ್ರಕರಣದ ಬಾಕಿ ಇರಲಿ, ಯಾವುದೇ ವೆಚ್ಚವಿಲ್ಲದೆ ವಿವಾದಗಳಿಗೆ ತ್ವರಿತವಾಗಿ ನ್ಯಾಯವನ್ನು ಒದಗಿಸುವುದೇ ನಮ್ಮ ಗಮನಿಸಿ, ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳುವ ಪ್ರಕರಣಗಳಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಇಲ್ಲಿ ತ್ವರಿತ ನ್ಯಾಯವನ್ನು ಪಡೆದುಕೊಳ್ಳಬಹುದಾಗಿದೆ. ನಮ್ಮ ಕೇಳುಗರು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಭದ್ರಾವತಿ ತಾಲೂಕು ಅಥವಾ ಆಯಾ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಥವಾ ಜಿಲ್ಲಾ ಕಾನೂನು ಸೇವಾ ಸಮಿತಿಯನ್ನ ಸಂಪರ್ಕಿಸಬಹುದಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ December 13 ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲಂತಹ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿನ ಅನುಭವಗಳು ಮತ್ತು PMFME ಯೋಜನೆಯ ಫಲಾನುಭವಿಗೆ ಮತ್ತು ರಸ ಮೇವು ತಯಾರಿಕೆ ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗ್ನೂರು ಗ್ರಾಮದ ಪ್ರಗತಿಪರ ರೈತರಾದ ಕೆಎಂ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳುಗರೆ ಹಾಗೂ ರೈತ ಬಾಂಧವರೇ, ಇವತ್ತು ನನ್ನ ಜೊತೆ ರಮೇಶ್ KM ಅವರಿದ್ದಾರೆ. ಇವರು ತೋಟಗಾರಿಕೆ ಬೆಳೆಗಳ ಜೊತೆಗೆ ಸೈಲೇಜ್ ಕೂಡ ಮಾಡ್ತಾ ಇದ್ದಾರೆ, ವಾಣಿಜ್ಯವಾಗಿ ಕೂಡ ಮಾಡ್ತಾ ಇದ್ದಾರೆ, ತಮ್ಮ ಸ್ವಂತ ಜಾನುವಾರುಗಳಿಗೆ ಕೂಡ ಇವರು ಅದನ್ನ ಉಪಯೋಗಿಸ್ತಾರೆ ಸೈಲೇಜ್ ಮಾಡ್ಬಿಟ್ಟು. ಬನ್ನಿ ಈಗ ಯಾವ ರೀತಿಯಿಂದ ಇದನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋದ ಮಾಹಿತಿ ಪಡ್ಕೊಳ್ಳೋಣ. ಜೊತೆಗೆ ಅರುಣ್ ಸೈಲೇಜ್ ಇಂಡಸ್ಟ್ರೀಸ್ ಅಂತ ಕೂಡ ಒಂದು ಸಣ್ಣದಾಗಿ ಆರಂಭ ಮಾಡ್ಕೊಂಡಿದ್ದಾರೆ. ಈ ಒಂದು ಸುತ್ತಮುತ್ತಲಿನ ಭಾಗದ ರೈತರ ಅನುಕೂಲಕ್ಕಾಗಿ, ಜಿಲ್ಲೆಯ ಒಂದು ರೈತರ ಅನುಕೂಲಕ್ಕಾಗಿ ಇವರು ಮಾಡ್ತಾ ಇದ್ದಾರೆ. ಬನ್ನಿ, ಈಗ ಎಷ್ಟು ವರ್ಷದಿಂದ ಈ ತರದ ಸೈಲೇಜ್ ಕೆಲಸದ ಜೊತೆಗೆ ತೋಟದ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಪಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಸರ್, ಸುಮಾರು ಏನಿಲ್ಲ ಅಂತಂದ್ರೆ ಒಂದು 15-20 ವರ್ಷದಿಂದ ನಾನು ಕೃಷಿಯಲ್ಲಿ ತೊಡಗಿದ್ದೀನಿ. ಬಟ್ ವಿನೂತನವಾಗಿ ಏನಾದ್ರೂ ಮಾಡ್ತಾ ಬಂದಿದ್ದೀನಿ ಕೃಷಿಯಲ್ಲಿ. ಸಂಬಾರ ಬೆಳೆಗಳದ್ದು ಆಗಿರ್ಬೋದು, ಆಮೇಲೆ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಶುಗರ್ ಕೇನ್ ಆಗಿರ್ಬೋದು, ಆಮೇಲೆ ಭತ್ತಕ್ಕೆ ಡ್ರಿಪ್ ಮಾಡೋದೇ ಆಗಿರ್ಬೋದು, ಆಮೇಲೆ ವೆರೈಟೀಸ್ ಇದನ್ನ ಈ ತರ ಎಲ್ಲ ವಿನೂತನವಾಗಿ ಮಾಡ್ತಾ ಬಂದಿದ್ದೀನಿ. ಮೊದಲೇ ಅಡಿಕೆ ಮಿಲ್ ಮಾಡಿದ್ವಿ, ಆಮೇಲೆ ಕೊಬ್ಬರಿ ಎಣ್ಣೆದು PMFM ಸ್ಕೀಮ್ ಒಳಗಡೆ ವರ್ಜಿನ್ ಕೋಕೋನಟ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್ ಅದನ್ನು ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಅದರೊಟ್ಟಿಗೆ ಯಾಕೆ ಸುತ್ತಮುತ್ತ ಇರ್ತಕ್ಕಂತ ಡೈರಿ ಫಾರ್ಮ್ಗಳಿಗೆ ಯಾಕೆ ನಾವು ಸೈಲೇಜ್ ಮಾಡಿ ಒಂದು ಒಳ್ಳೆ ರಸಮೇವನ್ನ ಕೊಡಬೇಕು ಅಂತ ಹೇಳಿ ನಮಗೆ ಅನಿಸ್ತು. ಅವಾಗ ನಾವು 85-90 ದಿನದ ಒಳಗಡೆ ಬೆಳೆದಿರ್ತಕ್ಕಂತ ಹಾಲು ಭರಿತ ತೆನೆ ಭರಿತ ಇರ್ತಕ್ಕಂತ ಮೆಕ್ಕೆಜೋಳವನ್ನ ಕಟ್ ಮಾಡಿ ಅದನ್ನ ಪುಡಿ ಮಾಡಿ ಅದಕ್ಕೆ ಸಾಮಾನ್ಯ ಇನ್ಗ್ರೀಡಿಯೆಂಟ್ಸ್ ನೆಲ್ಲ ಆಡ್ ಮಾಡಿ ಅದನ್ನ ಪ್ಯಾಕ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದೀವಿ ಸರ್. ಮಾರಾಟನು ಮಾಡ್ತಾ ಇದೀವಿ, ನಮ್ದು ಒಂದು ಡೈರಿ ಫಾರ್ಮ್ ಸಹ ಇದೆ. ಈಗ ನಾವು ಕನಿಷ್ಠ ಏನಿಲ್ಲ ಅಂತಂದ್ರೆ ನಮ್ಮ ಸೈಲೇಜ್ ಅನ್ನ ನಾವು ಆಗ್ತಾ ಇರೋದ್ರಿಂದ ಹಸುಗಳು ಹೆಲ್ದಿ ಆಗಿದಾವೆ, ಆಮೇಲೆ ಹಾಲಿನ ಇಂಪ್ರೂವ್ಮೆಂಟ್ಸ್ ಸಹ ಆಗಿದೆ ಸರ್. ಎಲ್ಲಿ ತನಕ ಓದಿದ್ರಿ ತಾವು ರಮೇಶ್ ಅವರೇ? ಸರ್, ನಂದು MA ಆಗಿದೆ, MA ಎಕನಾಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ MA ಎಕನಾಮಿಕ್ಸ್ ಮಾಡ್ಕೊಂಡು ತೋಟ ಇದೆ ಅಂತ ಹೇಳಿ ವಾಪಸ್ ಬಂದ್ರು, ಇಲ್ಲ ಹೇಗೆ ಏನ್ ಅನಿಸ್ತು ನಿಮ್ಗೆ? ಸರ್ಕಾರಿ ಉದ್ಯೋಗ ಬೇರೆ ಉದ್ಯೋಗ ಮಾಡೋ ಬದಲಿಗೆ ತೋಟ ಇದೆ ಅಂತ ಹೇಳಿ ಅಥವಾ ಜಮೀನ್ ಇದೆ ಅಂತ ಹೇಳಿ ಕೃಷಿ ಕಡೆ ವಾಲಿದ್ರು ಯಾವ ರೀತಿಯಿಂದ? ನಾವು MA ಮುಗಿಸ್ದಾಗ ಅವಾಗ ಸಾಕಷ್ಟು ಅವಕಾಶಗಳಿದ್ದು ಅದ್ರೂ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಇದ್ದಿದ್ರಿಂದ ನಾವು ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಏನು ಒಂದು ವಿನೂತನವಾಗಿ ನಾವೇನಾದ್ರೂ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು. ಆ ಒಂದು ನಿಟ್ಟಲ್ಲಿ ನಾವು ಆಲೋಚನೆ ಮಾಡಿ ಈ ಕೃಷಿ ರಂಗಕ್ಕೆ ಇಳ್ಕೊಂಡ್ವಿ. ಆಮೇಲೆ ಈಗ ನಾವು ಸುಮಾರು ಕಡೆ ನಾನು ಪ್ಲಾಂಟೇಶನ್ ವಿಸಿಟ್ ಮಾಡಿದೀನಿ, ಸುಮಾರು ಡೈರಿ ಫಾರ್ಮ್ಗಳನ್ನೆಲ್ಲ ವಿಸಿಟ್ ಮಾಡಿದೀನಿ. ಹಾಸನ, ದೊಡ್ಡಬಳ್ಳಾಪುರ ಅದೆಲ್ಲ ಒಂದು ಉದ್ಯಮವಾಗಿ ತಗೊಂಡಿದ್ದಾರೆ. ಹೈನುಗಾರಿಕೆ ಅನ್ನೋದು ಒಂದು ಉದ್ಯಮವಾಗಿ ತಗೊಂಡಿದ್ದಾರೆ. ಒಂದು ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು ಗುಂಟೆ ಜಮೀನು ಇಲ್ದಂತ ಅವರು ಸಹ ಬರೇ ಅವರು ಒಂದು ಕನಿಷ್ಠ ಒಂದು 4-5 ಹಸುಗಳನ್ನ ಕಟ್ಟಿಬಿಟ್ಟು ಸಾಕ್ತಾ ಇದ್ದಾರೆ. ಮುಂದೆ ಏನಾಗ್ತಾ ಇದೆ ಅಂತಂದ್ರೆ ಇದರಿಂದ ನಾವು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕೆಲಸಕ್ಕೆ ನಾವು ಕೈ ಚಾಚೋದಕ್ಕಿಂತ ನಾವು ಯಾಕೆ ಇದನ್ನು ಒಂದು ಉದ್ಯಮವಾಗಿ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂದು ಆ ನಿಟ್ಟಲ್ಲಿ ಆಲೋಚಿಸಿದಾಗ ನಾವೊಂದು ಡೈರಿ ಫಾರ್ಮ್ ದೊಡ್ಡದಾಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ದೇ ಒಂದು ಉದಾಹರಣೆ ತಗೊಂಡ್ರೆ ಡೈಲಿ ಒಂದು 100 ಲೀಟರ್ ನಾನು KMF ಸಪ್ಲೈ ಕೊಡ್ತಾ ಇದ್ದೀನಿ, ಹಾಲು ಕೊಡ್ತಾ ಇದ್ದೀನಿ. ನಮ್ದು ಉತ್ಪಾದನೆ ಡೈಲಿ ಒಂದು 100 ಲೀಟರ್ ಆಗುತ್ತೆ. ನಮ್ದು ಸೈಲೇಜ್ ಬಿಟ್ರೆ ನಾನು ಬೇರೆ ಯಾವ್ದನ್ನು ಹಾಕಲ್ಲ, ಸೈಲೇಜ್ ಹಾಕ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ಒಂದಿಷ್ಟು ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂಥ ನೇಪಿಯರ್ ಅದನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಅದಲ್ದಲೆ ಒಂದು ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಏನು ಆಲೋಚನೆ ಮಾಡ್ತಾ ಇದೀವಿ ಅಂತಂತಂದ್ರೆ ಫುಡ್ ಸಹ ನಾವೇ ರೆಡಿ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಮಾಡ್ಕೊಂಡಿದ್ದೀನಿ. ಫುಡ್ ಸಹ ನಾವು ರೆಡಿ ಮಾಡ್ತೀವಿ. ಅದು ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಆಗ್ತಕ್ಕಂತ ಖರ್ಚು ವೆಚ್ಚಗಳು ಆದಷ್ಟು ಕಡಿಮೆ ಮಾಡ್ಕೊಂಡು ಆದಾಯನ ಜಾಸ್ತಿ ಮಾಡ್ಕೊಳೋದು. ಒಂದು ಡೈರಿ ಉದ್ಯಮದಿಂದ ಒಂದು ಹಲವಾರು ರೀತಿಯಾಗಿ ಲಾಭ ಆಗ್ತದೆ ನಮಗೆ. ಒಂದು ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಲೇಜಿನೆಸ್ ಹೋಗುತ್ತೆ. ಬೆಳಗ್ಗೆ ಬೇಗ ಹೇಳ್ತೀವಿ, ಬೇಗ ಎದ್ಬಿಟ್ಟು ದಿನನಿತ್ಯ ಚಟುವಟಿಕೆಗಳಿಗೆ ಭಾಗಿಯಾಗ್ತೀವಿ. ಆಮೇಲೆ ಅದಲ್ಲದೆ ಉತ್ತಮವಾದ ಹಾಲನ್ನ ನಾವು ಉತ್ಪಾದನೆ ಮಾಡಿ ನಾವು ಆರೋಗ್ಯವಾಗಿರ್ಬೋದು ಮತ್ತೆ ಇತರರು ಆರೋಗ್ಯವಾಗಿರ್ಲಿಕ್ಕೆ ನಾವು ಗಮನ ಕೊಡಬಹುದು. ಆಮೇಲೆ ಸೈಲೇಜ್ ನ ನಾವು ಬಳಸೋದ್ರಿಂದ ಒಳ್ಳೆ ಹಾಲಿನ ಇಳುವರಿ ಚೆನ್ನಾಗ್ ಬರುತ್ತೆ, ಆಮೇಲೆ ಹೈ ಈಲ್ಡ್ ಮಿಲ್ಕಿಂಗ್ ಈಲ್ಡ್ ಇರುತ್ತೆ. ಆಮೇಲೆ ದಷ್ಟಪುಷ್ಟವಾಗಿ ನಾವು ಸೈಲೇಜ್ ಗೆ ಕೆಲವೊಂದು 3 varieties ಆಯುರ್ವೇದಿಕ್ ಇನ್ಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತೀವಿ. ಆಮೇಲೆ ಯಾವ್ದೇ ಒಂದು ಸಮ್ ಒನ್ ಡಿಸೀಸ್ ಕಂಟ್ರೋಲ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಹುಡ್ಕೊಂಡು ಬಂದು ಜನ ತಗೊಂಡೋಗ್ತಾ ಇದಾರೆ, ನಮ್ಮ ಹತ್ರ ಸೈಲೇಜ್ ತಗೊಂಡೋಗ್ತಾ ಇದಾರೆ. ನಾವು ಕೆಲವರಿಗೆ ಡೋರ್ ಡೆಲಿವರಿ ಕೊಡ್ತಾ ಇದೀವಿ, ಕೊಡ್ತಾ ಇದೀವಿ. ಆಮೇಲೆ ಕೆಲವರೆಲ್ಲ ಈ ಕುರಿ ಫಾರಂನವರು, ಆಮೇಲೆ ಡೈರಿ ಫಾರಂನವರು, ಮೇಕೆ ಫಾರಂನವರು, ಅವರೆಲ್ಲ ಬಂದ್ಬಿಟ್ಟು ತಗೊಂಡೋಗ್ತಾ ಇದಾರೆ. ನೋಡಿ, ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ದಾವಣಗೆರೆಯಲ್ಲಿ ಒಬ್ರು ಕುದುರೆ ಸಾಕ್ತಾ ಇದ್ದಾರೆ, ಕುದುರೆ ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡ್ಕೊಂಡಿದ್ದಾರೆ. ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡ್ಕೊಂಡಿದ್ದಾರೆ. ಅವರು ಸತ್ಗೆ, ಸರ್ ನೀವು ಕಂಟಿನ್ಯೂಸ್ ಆಗಿ ನಮಗೆ ಸೈಲೇಜ್ ಕೊಡ್ತೀನಿ ಅಂತಂತಂದ್ರೆ, ನಾವು ಇನ್ನೊಂದು 4 ಕುದುರೆ ತರ್ತೀನಿ ಅಂತ, ತಗೊಂಬರ್ರಿ ನಾನು ಧಾರಾಳವಾಗಿ ಕೊಡ್ತೀನಿ ನಾನು ಅಂತಂದ್ರೆ, ಅವ್ರಿಗೆ ಈಗ ಕಂಟಿನ್ಯೂಸ್ ವೀಕ್ಲಿ 1 ಟನ್ ಬೇಕಾಗುತ್ತೆ ಅವ್ರಿಗೆ, ಅವ್ರ ಕುದುರೆಗಳಿಗೆ. ಇವಾಗ ಅವ್ರ ಕುದುರೆಗಳು ಸಹ ಬಹಳ ಚೆನ್ನಾಗಿ ಆಗಿದಾವೆ, ಬಹಳ ಚೆನ್ನಾಗಿ ತಿಂತವೆ ಅಂತ ನಾವು ಸೈಲೇಜ್ ಕೊಟ್ಟದಲ್ದಲೆ ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ, ನಿಮ್ಮ ಡೆವಲಪ್ಮೆಂಟ್ಸ್ ಹೆಂಗಾಗಿದೆ, ನಿಮ್ಮ ಹಸುಗಳ ಡೆವಲಪ್ಮೆಂಟ್ಸ್ ಹೆಂಗಿದೆ, ಕುರಿ ಡೆವಲಪ್ಮೆಂಟ್ಸ್ ಹೆಂಗಿದೆ, ವ್ಯತ್ಯಾಸ ಏನ್ ಕಾಣ್ತಾ ಇದ್ದೀರಾ ಈಗ ಮೊದ್ಲಿಗಿಂತ, ಈಗ ಹೆಂಗಿದೆ ಅಂತಂತೇಳಿ ಅವ್ರನ್ನೆಲ್ಲ ಪದೇ ಪದೇ ನಾನು ವಿಚಾರಿಸ್ತಾನೆ ಇರ್ತೀನಿ. ಅವಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ನಮಗೆ ಒಂದು ಕಸ್ಟಮರ್ ಫೀಡ್ಬ್ಯಾಕ್, ಯಾವುದೇ ಒಬ್ಬ ಉದ್ಯಮಿ ಆಗ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡಾಗ ಮಾತ್ರ ಅದು ಸಕ್ಸಸಿವ್ ಉದ್ಯಮಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ. ಹಂಗಾಗ್ಬಿಟ್ಟು ನಾನು ಪ್ರತಿಯೊಬ್ಬರದ್ದು ಫೀಡ್ಬ್ಯಾಕ್ ತಗೊಳ್ತಾ ಇರ್ತೀನಿ. ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳು ಏನಾದ್ರು ಇತ್ತು ಅಂದ್ರು ಒಂದ್ ಸರಿಪಡಿಸ್ಕೊಳಕ್ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶ. ಇವತ್ತಿನವರಿಗೆ ಯಾವ್ದೇ ರೀತಿಯಾದ ಲೋಪದೋಷಗಳು ಬಂದಿಲ್ಲ, ಆ ರೀತಿಯಾಗಿ ಯಾರು ಹೇಳಿಲ್ಲ, ಕಂಪ್ಲೇಂಟ್ಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ, ಒಳ್ಳೆ ಫುಡ್. ಆಮೇಲೆ ನಮ್ಮ ಕನಿಷ್ಠ ಏನಿಲ್ಲ ಅಂತಂದ್ರೆ, ನಮ್ಮಲ್ಲಿ ಈಗ ಒಂದು 25 ಹಸುಗಳು ಕಟ್ಟಿದೆ. ನಂದು ಒಂದು ಉದ್ದೇಶ ಇದೆ, ಒಂದು ದಿನಕ್ಕೆ 200 ಲೀಟರ್ ಹಾಲಿನ ಉತ್ಪಾದನೆಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೈಟೆಕ್ ಆಗಿ ಒಂದು ಮಾದರಿ ಫಾರ್ಮ್ ತರ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಸಾಧ್ಯವಾದಷ್ಟು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುತ್ತಮುತ್ತ ಇರ್ತಕ್ಕಂತ ರೈತರು ಯಾರೇ ಆಗಿರ್ಬೋದು, ಅವರು ಡೈರಿ ಫಾರ್ಮ್ ಮಾಡ್ತೀನಿ ಅಂತಂದ್ರೆ ಅದರ ಆಗು ಹೋಗುಗಳ ಬಗ್ಗೆ, ಆಮೇಲೆ ತಳಿಗಳ ಬಗ್ಗೆ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಆಮೇಲೆ ಎಲ್ಲಿ ಹಸುಗಳನ್ನ ತಗೊಂಬಂದ್ರೆ ಉತ್ತಮ, ಒಂದು ಒಳ್ಳೆ ಬ್ರೀಡ್ ತಗೊಂಡ್ರೆ, ಒಳ್ಳೆ ತಳಿಗಳನ್ನ ತಗೊಂಡ್ರೆ ಉತ್ತಮವಾದ ಹಾಲಿನ ಇಳುವರಿ ಸಿಗುತ್ತೆ ಅನ್ನೋದನ್ನ ಸಹ ನಾನು ಅವರಿಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ನನ್ನಿಂದ ಏನ್ ಸಾಧ್ಯ ಆಗುತ್ತೋ ಅಷ್ಟನ್ನು ಸಹ ನಾನು ಡೈರಿ ಫಾರ್ಮ್ ಮಾಡೋರಿಗೆ ಆಗಿರ್ಬೋದು ಅಥವಾ ಸಾವಯವವಾಗಿ ಕೃಷಿ ಮಾಡ್ತಕ್ಕಂಥವ್ರಿಗೆ ಆಗಿರ್ಬೋದು ಅವರಿಗೆ ಸಾಕಷ್ಟು ಎನಿ ಟೈಮ್ ಯಾವತ್ತಾದ್ರೂ ಫೋನ್ ಮಾಡಿದ್ರು ಅಂದ್ರೆ ಬೆಳಗ್ಗೆ ಒಂದು 9 ಗಂಟೆ ಮೇಲ್ಪಟ್ಟು, ಸಂಜೆ ಒಂದು ಮಾಡಿದ್ರೆ 6 ಗಂಟೆ ಮೇಲೆ, ಇಲ್ಲ ಅಂತಂದ್ರೆ 5 ಗಂಟೆ ಒಳಗಡೆನೆ. ಯಾಕಂದ್ರೆ ನಮ್ದು ಮಿಲ್ಕಿಂಗ್ ಟೈಮ್ ಇರುತ್ತೆ, ಹಂಗಾಗ್ಬಿಟ್ಟು ಆ ಟೈಮಿಂಗ್ಸ್ ಒಳಗಡೆನೆ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡಿ ನಾನು ಮಾತಾಡ್ತೀನಿ. ಮಾತಾಡಿ ಅವ್ರಿಗೆ ಏನ್ ಮಾಹಿತಿ ಬೇಕೋ ಅದನ್ನ ಮಾಹಿತಿನೂ ಒದಗಿಸ್ಕೊಡ್ತೀನಿ. ನಾನು ಪ್ರತಿಯೊಬ್ಬರನ್ನು ಒಂದು ಉದ್ಯಮ ಅನ್ನಂಗೆ ಇದನ್ನ ತಗೊಂಡ್ರೆ ಸಕ್ಸೀಡ್ ಸೆಮನ್ ಅಂತ ಹೇಳಿ ಸಿಗುತ್ತೆ, ಆ ತರ ಸೆಮನ್ನು ಸಹ ತರಿಸ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದೀವಿ. ಯಾಕಂತಂದ್ರೆ ಕೃತಕ ಗರ್ಭಧಾರಣೆಗೆ ಸಕ್ಸೀಡ್ ಸೆಮನ್ಸ್ ಅಂತ ಹೇಳಿ ಸಿಗ್ತವೆ. ಅವಾಗ ಆ ತರ ಸೆಮನ್ ತಗೊಂಡ್ರೆ ಈಗ ನೋಡ್ರಿ, ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಗ್ರೀನ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಹಸು ಅಭಿವೃದ್ಧಿ ಮಾಡಿದ್ದಾರೆ. ಗ್ರೀನ್ಲ್ಯಾಂಡ್ ಹಸು ಅಭಿವೃದ್ಧಿ ಯಾವ ರೀತಿಯಾಗಿ ಆಯ್ತು ಅಂತಂದ್ರೆ, ಎಚ್ಎಫ್ ಮತ್ತು ನಮ್ಮ ರಾಜಸ್ಥಾನದ ಗೀರ್ ಎರಡೂ ಸೇರಿಸ್ಬಿಟ್ಟು ಗ್ರೀನ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಮಾಡಿ ಒಂದು ಹೊಸ ತಳಿನ ಸೃಷ್ಟಿ ಮಾಡಿದ್ರು. ಒಂದು ಅದರದ್ದು ಮಿಲ್ಕಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಹೈಯೆಸ್ಟ್ ರೆಕಾರ್ಡ್ ಮಾಡಿದೆ, ಅದು ಪ್ರಪಂಚದಲ್ಲೇ ರೆಕಾರ್ಡ್ ಮಾಡಿದೆ. ಒನ್ ಡೇಗೆ 250 ಲೀಟರ್ಸ್ ಏನೋ ಹಾಲು ಕೊಟ್ಟಿದೆ. ಅದು ಒಂದು ಹಸು ಪರ್ ಡೇ 250 ಲೀಟರ್ಸ್ ಕೊಟ್ಟಿದೆ ಅಂತ ಆ ತರ ಒಂದು ಡೆವಲಪ್ ಮಾಡಿದಾನೆ. ಹಂಗೆ ಆ ತರ ನಮ್ಮಲ್ಲೂ ಕೆಲವೊಂದು ಸಕ್ಸೀಡ್ ಸೆಮನ್ಸ್ ಗಳನ್ನೆಲ್ಲ ತರಿಸಿ ಮಾಡಿ ಸಾಧ್ಯವಾದಷ್ಟು ಒಂದು ಹಸುನರ ಆಗ್ಲಿ ಗ್ರೀನ್ಲ್ಯಾಂಡ್ ಕಟ್ಟಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಟ್ಟಣ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಇದೆ. ಈಗ ಸೈಲೇಜ್ ರಸಮೇವು ಮಾಡ್ಬೇಕಂದ್ರೆ ಮೆಕ್ಕೆಜೋಳದ್ದೇ ಬೇಕಾ ಅಥವಾ ಬೇರೆ ಏನು ಕಚ್ಚಾ ವಸ್ತು ಬೇಕಂತ ಹೇಳ್ತೀರಿ? ಸರ್, ಮೆಕ್ಕೆಜೋಳನೇ ಉತ್ತಮ ಸರ್ ಸೈಲೇಜ್ ಮಾಡ್ಲಿಕ್ಕೆ. ಯಾಕೆ ಅಂತಂದ್ರೆ ತೆನೆ ಇರುತ್ತೆ, ಅದರಲ್ಲಿ ಹಾಲ್ಗಳು ಇರುತ್ತೆ. ಇವಾಗ ನಾವು ಗ್ಲೂಕೋಸ್ ಎಲ್ಲ ರೆಡಿ ಆಗುತ್ತೆ, ಅನಿಮಲ್ ಫೀಡ್ಸ್ ಸರಿ ಸಹ ರೆಡಿ ಆಗೋದು ಮೆಕ್ಕೆಜೋಳದಿಂದನೇ. ಅದಕ್ಕೆ ಸಮ ಒಂದು ಇನ್ಗ್ರೀಡಿಯೆಂಟ್ಸ್ ಹಾಕಿ ಫೀಡ್ ರೆಡಿ ಮಾಡ್ತಾರೆ. ಬಟ್ ಇದು ಏನಾಗುತ್ತೆ ಅಂತಂದ್ರೆ, ತೆನೆ ಭರಿತ ಹಾಲುಗಳು ಭರಿತವಾಗಿರ್ತಕ್ಕಂತ ತೆನೆಯಲ್ಲಿ ಸ್ಟೆಮ್ಮಲ್ಲೂ ಸಹ ಹೈ ನ್ಯೂಟ್ರಿಷನ್ಸ್ ಇರುತ್ತೆ, ಆಮೇಲೆ ತೆನೆಯಲ್ಲೂ ಸಹ ಹೈ ನ್ಯೂಟ್ರಿಷನ್ಸ್ ಇರುತ್ತೆ. ಹಂಗಾಗ್ಬಿಟ್ಟು ಇದಕ್ಕೆ ನಾವು ಬೆಲ್ಲ ಮಜ್ಜಿಗೆ ಮತ್ತೆ ಉಪ್ಪು ಹಾಕ್ತಿವಿ. ಆಮೇಲೆ ಒಂದು 3 varieties ಆಯುರ್ವೇದಿಕ್ ಇನ್ಗ್ರೀಡಿಯೆಂಟ್ಸ್ ಹಾಕ್ತಿವಿ, ಅದರ ಜೊತೆಗೆ ಒಂದು ಮಿನರಲ್ ಮಿಕ್ಸ್ಚರ್ ಹಾಕ್ತಿವಿ. ಅವಾಗ ಏನಾಗುತ್ತೆ ಅಂತಂದ್ರೆ ಇದು ಹೈ ಕ್ವಾಲಿಟಿ ಫುಡ್ ಆಗುತ್ತೆ, ಕಂಪ್ಲೀಟ್ ಫುಡ್ ಆಗುತ್ತೆ. ಸಂಪೂರ್ಣ ರಸಮೇವು ಅಂತಂದ್ರೂ ತಪ್ಪಾಗಲ್ಲ. ಆ ರೀತಿಯಾದ ಒಂದು ಒಳ್ಳೆ ಉತ್ತಮವಾದ ಆಹಾರ ಸಿಕ್ಕಂಗಾಗುತ್ತೆ. ಅವಾಗ ಏನಾಗ್ತದೆ, ನಾವು ಬರೀ ಮಿಲ್ಕ್ ಯೀಲ್ಡ್ ಬಗ್ಗೆನೇ ಯೋಚನೆ ಮಾಡೋದಲ್ಲ, ಅದರ ಹೆಲ್ತ್ ಬಗ್ಗೆನೂ, ಹೆಲ್ತ್ ಆರೋಗ್ಯನೂ ಚೆನ್ನಾಗಿ. ಈಗ ನಾವು ನೀ ಹೆಲ್ತಿ ಆಗಿದ್ದೆ ಅಂತಂದ್ರೆ ನಾನು ಏನಾದ್ರೂ ಕೆಲಸ ಮಾಡಬಹುದು, ಎಷ್ಟಾದ್ರೂ ದೂರ ನಾನು ಕ್ರಮಿಸಬಹುದು, ಎಷ್ಟಾದ್ರೂ ಭಾರ ಓರ್ಬೋದು. ಅದೇ ರೀತಿಯಾಗಿ ಹಸುಗಳು ಸಹ ಹೆಲ್ದಿ ಆಗಿದ್ವು ಅಂತಂದ್ರೆ ಉತ್ತಮವಾಗಿ ಹಾಲು ಕೊಡ್ತವೆ. ಕನಿಷ್ಠ ಒಂದು 5 liters ಕೊಡ್ತಕ್ಕಂಥವು 6 liters ಹೋಗ್ತವೆ, 7 liters ಹೋಗ್ತವೆ, ಹಿಂಗೆ ರೈಸ್ ಹಾಕಂತ ಹೋಗುತ್ತೆ. ಅದರದ್ದು ಹೆಲ್ತ್ ಸಹ ಮಿಲ್ಕಿಂಗ್ ಟೈಮ್ ಅಲ್ಲಿ ಅದಕ್ಕೆ ಪೌಷ್ಟಿಕ ಆಹಾರ ಕೊಡೋದು ಬಹಳ ಇಂಪಾರ್ಟೆಂಟ್. ಸರ್ ಹಸುಗಳಿಗೆ ಪೌಷ್ಟಿಕ ಆಹಾರ ಕೊಡೋದು ಬಹಳ ಇಂಪಾರ್ಟೆಂಟ್. ನೋಡಿ, ಉದಾಹರಣೆ ಕುರಿ ಮೇಕೆ ಅವೆಲ್ಲ ಮೀಟ್ ಬಹಳ ಚೆನ್ನಾಗಿ ಬರುತ್ತೆ. ಸೈಲೇಜ್ ನ ಹಾಕೋದ್ರಿಂದ, ಸೈಲೇಜ್ ತಿನ್ನೋದ್ರಿಂದ ಮೀಟ್ ಭಾರಿ ಬೇಗ ಡೆವಲಪ್ ಆಗುತ್ತೆ, ಗುಣಮಟ್ಟದ್ದು ಇರುತ್ತೆ, ಅಭಿವೃದ್ಧಿನೂ ಆಗುತ್ತೆ. ಆಮೇಲೆ ಈಗ ಒಂದೇನ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಆಡ್ ಇರಲ್ಲ, ಏನಿಲ್ಲ, ಪ್ಯೂರ್ಲಿ ಆರ್ಗ್ಯಾನಿಕ್ ಫುಡ್ ಆಗಿ ರೆಡಿ ಆಗ್ತದೆ. ಹಂಗಾಗ್ಬಿಟ್ಟು ತುಂಬಾ ಜನ ಇಷ್ಟಪಟ್ಟು ಈಗ 10 ತಿಂಗಳಿಗೆ ಬೇರೆ ಫುಡ್ ಅನ್ನ ಹಾಕಿ 10 ತಿಂಗಳಿಗೆ ಡೆವಲಪ್ ಆಗ್ತಕ್ಕಂತ ಕುರಿಗಳು ಮೇಕೆಗಳು 8 ತಿಂಗಳಿಗೆ ಡೆವಲಪ್ ಆಗ್ತವೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅಡ್ವಾನ್ಸ್ 2 ತಿಂಗಳು ಮುಂಚಿತವಾಗಿ ಅವನಿಗೆ ದುಡ್ಡು ಸಿಕ್ಕಂಗಾಗ್ಬಿಡುತ್ತೆ. ಆಮೇಲೆ ಮತ್ತೊಂದು ಬ್ಯಾಚ್ ಮತ್ತೊಂದು ಈ ರೀತಿಯಾಗಿ ಅವನ ಇನ್ವೆಸ್ಟ್ ಬೇರೆ ರೀತಿಯಾಗಿ ಇನ್ವೆಸ್ಟ್ ಮಾಡಕ್ಕೆ ಆಗ್ಲಿ ಯಾವ್ದಕ್ಕೆ ಆಗಲಿ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮೆಕ್ಕೆಜೋಳದಿಂದ ರೆಡಿ ಮಾಡಿರ್ತಕ್ಕಂತ ರಸಮಯವನ್ನು ತಗೊಂಡು ಕುರಿ ಮೇಕೆ ಆಮೇಲೆ ಹಂದಿಗಳಿಗೂ ಹಾಕ್ಬೋದು. ಹಂದಿ ಫಾರ್ಮ್ ಮಾಡ್ಕೊಂಡಿದ್ದಾರೆ ಕೆಲವರು, ಹಂದಿ ಫಾರ್ಮ್ಗೂ ಹಾಕ್ಬೋದು. ನಾನು ಮೊನ್ನೆ ರೀಸೆಂಟ್ ಆಗಿ ಹಾಸನ ಹೋದಾಗ ಒಬ್ರು ಹಂದಿ ಫಾರ್ಮ್ ಮಾಡ್ಕೊಂಡಿದ್ದಾರೆ, ಅವ್ರು ಸಲೇಜ್ ಆಗ್ತಾ ಇದ್ರು. ಹಂಗೆ ಹಂದಿ ಫಾರ್ಮ್ ಮಾಡ್ಕೊಂಡವ್ರಿಗೆ, ಕುದುರೆ ಫಾರ್ಮ್ ಮಾಡ್ಕೊಂಡವ್ರಿಗೆ ಅವೆಲ್ಲ ಹಾಕ್ಬೋದು. ಹಾಕಿದ್ರೆ ಒಂದು ಉತ್ತಮವಾದ ಅಂದ್ರೆ ಇದು ಕೂಡು ಪದ್ಧತಿಯಲ್ಲಿ ಇದು ಉತ್ತಮ ಅಂತ ಹೇಳ್ತೀರಾ? ಕೂಡು ಪದ್ಧತಿಯಲ್ಲಿ ಸಾಕ್ತಕ್ಕಂತ ಒಂದು ಯಾವುದೇ ಜಾನುವಾರ ಆಗಿರ್ಲಿ, ಯಾವುದೇ ಜಾನುವಾರುಗಳಿಗೆ ಹಾಕಿದ್ರು ಒಂದು ಉತ್ತಮ. ಈಗ ಇದು ಸೈಲೇಜ್ ಮಾಡೋ ಒಂದು ವಿಧಾನಕ್ಕೆ ಬಂದ್ರೆ ಈಗ ಒಂದೊಂದೇ ಹೇಳಿ ಯಾವ ರೀತಿಯಿಂದ. ಮೊದಲು ನಾವು ಕಚ್ಚಾ ವಸ್ತು ಅಂತಂದ್ರೆ ಈಗ ಹಾಲು ಭರಿತ ಒಂದು ಮೆಕ್ಕೆ ತೆನೆನ ನಾವು ಆಯ್ಕೆ ಮಾಡ್ಕೋಬೇಕು ಅಂತ, ನೀವು ಅದನ್ನ ಯಾವ ರೀತಿಯಿಂದ ಒಂದೊಂದೇ ಸ್ವಲ್ಪ ಹೇಳ್ತೀರಾ? ಸರ್, ನಾನು ಮಿಷಿನ್ ನಿಂದ ಕಟಾವ್ ಮಾಡಿಸ್ತೆ. ಮೊದ್ಲೇ ಮಿಷಿನ್ ನಿಂದ ಕಟಾವ್ ಮಾಡಿಸ್ದಾಗ ಏನಾಯ್ತು ಅಂತಂದ್ರೆ, ಮಿಷಿನ್ ಪಾಪ ಅದಕ್ಕೇನು ಗೊತ್ತಾಗಲ್ಲ, ಕಾಂಗ್ರೆಸ್ ಗಿಡ ಇದು ಬೇರೆ ಬೇರೆ ಹುಲ್ಲು ಸೊಪ್ಪು ಸದೆ ಅಂತ ಹೇಳಿ ಏನು ಗೊತ್ತಾಗ ಎಲ್ಲದನ್ನು ಕಟ್ ಮಾಡುತ್ತೆ. ಅವಾಗ ನನಗೆ ಸೈಲೇಜ್ ಒಂದಿಷ್ಟು ಕಂಪ್ಲೇಂಟ್ಸ್ ಬಂತು. ಸರ್, ಅದು ಫಂಗಸ್ ಆಗಿದೆ, ಆಮೇಲೆ ಯಾಕೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿ ಕಳ್ತೀವಿ. ಈ ಕಾಂಗ್ರೆಸ್ ಗಿಡ ಇದ್ಬಿಟ್ಟು ಏನಾಗುತ್ತೆ ಅಂತ, ನಾವು ಕಳೆ ಹಾಕ್ತಿವಿ, ಕೊಳೆ ಹಾಕೋದಲ್ಲ, ಅದು ಕಳೆ ಹಾಕ್ತಿವಿ. ಈ ಉಪ್ಪಿನಕಾಯಿ ಹಂಗೆ ಕಳೆ ಹಾಕ್ತಿವಲ್ಲ, ಅದೇ ರೀತಿಯಾಗಿ ನಾವು ಬ್ಯಾಗ್ ಅಲ್ಲಿ ಕಳೆ ಹಾಕಿರ್ತೀವಿ. ಕಳೆ ಹಾಕಿದಾಗ ಏನಾಗುತ್ತೆ ಅಂತ, ಕಾಂಗ್ರೆಸ್ ಗಿಡನು ಕಳೆ ಕಳ್ತಕೊಂಡ್ಬಿಟ್ಟು ಅದರದ ರಸನ ಅದರಲ್ಲಿ ಇರ್ತಕ್ಕಂತ ಸೈಲೇಜ್ಗೆ ಆಡ್ ಆಗಿ ಅವಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಪಾಯ್ಸನ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗೆಲ್ಲ ಸುಮಾರು ಜನ ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ರು. ಕಂಪ್ಲೇಂಟ್ಸ್ ಮಾಡಿದಾಗ ನಾನು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಮ್ಯಾನ್ಯಲ್ ಆಗಿ ಜನರಿಂದನೇ ಕೊಯ್ಸ್ಕೊಂಡ್ಬಂದ್ಬಿಟ್ಟು ಅದನ್ನ ಚಾಪರ್ಗೆ ಹಾಕಿ ಪೌಡರ್ ಮಾಡಿ ಅದಕ್ಕೆಲ್ಲ ನಾವು ಸಮನ್ ನಾನು ಹೇಳಿರ್ತಕ್ಕಂಥ ಹಿಂದೆ ಹೇಳಿರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ನೆಲ್ಲಾನು ಸ್ಪ್ರೇ ಕೊಟ್ಬಿಟ್ಟು ಸಮ ಪ್ರಮಾಣದಲ್ಲಿ ಸ್ಪ್ರೇ ಕೊಟ್ಟು ಅದನ್ನ ನಾವು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ಸಿಂಗ್ ಕೊಟ್ಟು ಬ್ಯಾಗ್ ಹಾಕಿ ಒಂದು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ, ಚೀಲ ಇರುತ್ತೆ, ಅದರೊಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ, ಎಲ್ಲೂ ಏರ್ ಪಾಸ್ ಆಗದ ರೀತಿಯಾಗಿ ಒಳ್ಳೆ ಕ್ವಾಲಿಟಿ ಚೀಲಗಳನ್ನೇ ತರಿಸ್ಕೊಂಡು ಆ ಕ್ವಾಲಿಟಿ ಪೇಪರ್ಸ್ ನಾವು ಯೂಸ್ ಮಾಡೋದು. ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ ಮಾಡಿ ಕಂಪ್ಲೀಟ್ ಹೇರ್ ನ ಹೊರಗಡೆ ತೆಗೆದು ಫುಲ್ ಬ್ಯಾಗ್ ಫಿಲ್ ಮಾಡಿ ಹೇರ್ ಟೈಟ್ ಮಾಡಿ ಬ್ಯಾಗ್ ಕಟ್ತಾ ಇದೀವಿ. ಅವಾಗ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲೂ ಏರ್ ಪಾಸ್ ಆಗಲ್ಲ, ಏರ್ ಪಾಸ್ ಆಗಲ್ಲ, ಏನಿಲ್ಲ, ಒಳ್ಳೆ ಗುಣಮಟ್ಟದ ಸೈಲೇಜ್ ಆಗುತ್ತೆ. ಅದು ಒಂದು ಕನಿಷ್ಠ ಏನಿಲ್ಲ ಅಂತಂದ್ರೆ, ನಾವು ಸೈಲೇಜ್ ಬಳಸಬೇಕು ಅನ್ನೋದಾದ್ರೆ ಇವತ್ತೇ ಮಾಡಿದ್ದನ್ನ ತಿರುಗ್ ದಿನನೇ ಬಳಸಕ್ ಆಗಲ್ಲ, ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ 45 days ವೇಟ್ ಮಾಡ್ಬೇಕಾಗುತ್ತೆ. 45 days ನಂತರ ಅದನ್ನ ಉಪಯೋಗಿಸಬಹುದು. ಆ ಮೂಮೆಂಟ್ ಅಲ್ಲಿ ಅದು ಗೋಲ್ಡ್ ಕಲರ್ ಚಾಕ್ಲೇಟ್ ಕಲರ್ ಆಗಿ ಬಣ್ಣಕ್ಕೆ ತಿರುಗಿರುತ್ತೆ. ಎಷ್ಟು ಖುಷಿಯಿಂದ ತಿಂತವೆ ಹಸುಗಳೇ ಆಗಿರ್ಬೋದು, ಯಾವ್ದೇ ತುಂಬಾ ಖುಷಿಯಿಂದ ತಿಂತವೆ. ಆ ನೋಡಕ್ಕೆ ಒಂದ್ ಚಂದ ಅನ್ಸುತ್ತೆ, ತಿಂತ ಇರೋದು ನೋಡಕ್ಕೆ ಒಂದು ಚಂದ ಅನಿಸುತ್ತೆ. ಯಾಕೆಂತಂದ್ರೆ ಪ್ರತಿಯೊಂದು ಪ್ರಾಣಿ ಜೊತೆನು ನಾವು ಸಾಕಿದೀವಿ ಅಂತಂದ್ರೆ ಅದ್ರ ಜೊತೆ ಆತ್ಮೀಯ ಒಂದು ಒಡನಾಟ ಇರುತ್ತಲ್ಲ, ಆ ಒಡನಾಟದಲ್ಲಿ ನಮಗೆ ಅದು ಅರ್ಥ ಆಗುತ್ತೆ. ಅದು ಆ ಒಂದು ಮೆಂಟಲಿ ನಾವು ಆ ರೀತಿಯಾಗಿ ಪ್ರಿಪೇರ್ ಆಗಿರ್ತೀವಿ, ಹಂಗಾಗ್ಬಿಟ್ಟು ಅದು ನಮಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೇಳಿದೆ ಇಷ್ಟೇನೆ, ಪ್ರತಿಯೊಬ್ಬರು ಒಂದು ಹೈನುಗಾರಿಕೆ ಅಂತ ಹೇಳಿ ಉದ್ಯಮವಾಗಿ ಪರಿಗಣಿಸ್ಕೊಂಡು ಆಮೇಲೆ ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಸೈಲೇಜ್ ನ ಬಳಸೋದ್ರಿಂದ ಒಂದು ಒಳ್ಳೆಯ ಉತ್ತಮ ಇಳುವರಿ ತಗೊಂಡು ಆದಾಯನ ವೃದ್ಧಿಸ್ಕೊಂಡು ಸಮಾಜದಲ್ಲಿ ಒಂದು ಸತ್ಪ್ರಜೆಯಾಗಿ ಬೆಳಿಬಹುದು ಅನ್ನೋದು ನಮ್ಮ ಉದ್ದೇಶ. ರಸಮೇವು ಸಂಪೂರ್ಣ ಫುಡ್ ಅಂತೀರಾ, ಸಂಪೂರ್ಣ ಒಂದು ಆಹಾರ ಅಂತೀರಾ ಜಾನುವಾರುಗಳಿಗೆ, ಅಥವಾ ಮತ್ತೆ ಮೇಲೆ ಅಂದ್ರೆ ಮತ್ತೆ ಬೇರೆ ಆಹಾರ ಕೂಡ ಕೊಡ್ಬೇಕಂತ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳ್ತೀರಾ, ಯಾವ ರೀತಿಯಿಂದ ಸರ್? ಈ ರಸಮೇವು ಜೊತೆಗೆ ಈಗ ನೋಡಿ, ನನ್ನ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಬರೀ ಅನ್ನ ಅಷ್ಟೇ ಊಟ ಮಾಡಕ್ಕಾಗಲ್ಲ, ಬರೀ ಮುದ್ದೆ ಅಷ್ಟೇನೆ ಊಟ ಮಾಡಕ್ಕಾಗಲ್ಲ, ಉಪ್ಪಿನಕಾಯಿ ಸಾಂಬಾರು ಪಲ್ಯ ಇವೆಲ್ಲವೂ ಇದ್ರೇನೆ ಅದು ಒಂದು ಸಂಪೂರ್ಣ ಆಹಾರ ಅನ್ಸ್ಕೊಳೋದು. ಅದೇ ರೀತಿಯಾಗಿ ಈಗ ನಮ್ಮ ಸ್ಯಾಲೆಡ್ ಜೊತೆಗೆ ಬೇರೆ ಒಂದ್ ಸ್ವಲ್ಪ ಒಣ ಹುಲ್ಲು ಕೊಡೋದು, ಆಮೇಲೆ ಇಲ್ಲ ರಾಗಿ ಹುಲ್ಲು ಇದ್ರೆ ರಾಗಿ ಹುಲ್ಲು ಕೊಡೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ, ಆಮೇಲೆ ಅನಿಮಲ್ ಫೀಡ್ಸ್ ಅಂತ ಹೇಳಿ ಸಿಗುತ್ತಲ್ಲ ಆ ಫೀಡ್ಸ್ ಒಂದ್ ಸ್ವಲ್ಪ ಕೊಡೋದು. ಕೆಲವರೆಲ್ಲ ಫೀಡ್ಸ್ 7-8 kg, 5 kg, 6 kg ಚೆನ್ನಾಗಿ ಹಾಲು ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕ್ತಾ ಇರ್ತಾರೆ. ಅದಕ್ಕೆ ಈ ಸೈಲೇಜ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಅದನ್ನ ಒಂದ್ ಸ್ವಲ್ಪ ಈಗ 4 kg ಕೊಡ್ತಕ್ಕಂಥವ್ರು 3 kg, 3.5 kg ಆಮೇಲೆ 3 kg ಈ ರೀತಿಯಾಗಿ ಮಾಡಬಹುದು ಸರ್. ಅವಾಗ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಒಂದು ದಷ್ಟಪುಷ್ಟವಾದ ಹಸುಗಳು ಕುರಿಗಳು ಮೇಕೆಗಳು ಎಲ್ಲವೂ ದಷ್ಟಪುಷ್ಟವಾಗಿರ್ತವೆ. ಈಗ ಇದು ನೀವು ಕಚ್ಚಾ ವಸ್ತು ಇಲ್ಲಿ ಮೆಕ್ಕೆಜೋಳ ಬೆಳೀತಾ ಇದ್ದೀರಿ ಅಂತ ಹೇಳಿ ಮೆಕ್ಕೆಜೋಳ ಉಪಯೋಗಿಸ್ತಾ ಇದ್ದೀರೋ, ಅಥವಾ ಈಗ ಭತ್ತದ ಪ್ರದೇಶದಲ್ಲಿ ಭತ್ತ ಒಂದು ಹುಲ್ಲು ಕೂಡ ಉಪಯೋಗಿಸಬಹುದಾ, ಹೇಗೆ? ಇಲ್ಲ ಸರ್, ಭತ್ತದ ಹುಲ್ಲು ಬರಲ್ಲ ಸರ್. ಯಾಕೆ ಅಂತಂದ್ರೆ ಅದು ಸೈಲೇಜ್ ಮಾಡಕ್ಕೆ ಆಗೋದಿಲ್ಲ. ಆಮೇಲೆ ನೇಪಿಯರ್ ಬೆಳೀತಾರೆ, ನೇಪಿಯರ್ ಆಗೋದಿಲ್ಲ. ನೇಪಿಯರ್ ಅಲ್ಲೂ ಮಾಡಬಹುದು, ಮಾಡಿದ್ರೆ ಏನಾಗುತ್ತೆ ಅಂತಂತಂದ್ರೆ ತೆನೆ ಬರೀತಾರೆ ಮೆಕ್ಕೆಜೋಳದ ಸೊಪ್ಪೆಯಿಂದ ಸಿಗ್ತಕ್ಕಂತ ನ್ಯೂಟ್ರಿಷನ್ಸ್ ಅದರಲ್ಲಿ ಸಿಗಲ್ಲ, ಸಿಗೋದಿಲ್ಲ. ಹಂಗಾಗ್ಬಿಟ್ಟು ಸೂಕ್ತವಾದ ಬೆಳೆ ಅಂದ್ರೆ ಮೆಕ್ಕೆಜೋಳ. ಇದರ ಜೊತೆಗೆ ತಾವು PMFE ಯೋಜನೆ ಅಡಿಯಲ್ಲಿ ಕೊಬ್ಬರಿ ಎಣ್ಣೆ ಒಂದು ಶುದ್ಧ ಕೊಬ್ಬರಿ ಎಣ್ಣೆಯ ಒಂದು ಘಟಕ ಕೂಡ ಮಾಡಿದ್ರಿ ಅಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಸಾಧ್ಯವಾದಷ್ಟು ನಾವು 100%-100% ನಾವು ಆರ್ಗ್ಯಾನಿಕ್ ಆಗಿ ಆಹಾರನ ಬಳಸ್ತೀವಿ ಅನ್ನೋದು ಸಿಗ್ತಾ ಇಲ್ಲ ಇವಾಗ, ಎಲ್ಲಿನೂ ಸಿಗ್ತಾ ಇಲ್ಲ. ಇವತ್ತು ಆಯಿಲ್ ಕಲಬೆರಿಕೆ, ಎಣ್ಣೆಯ ಕಲಬೆರಿಕೆ ಅನ್ನೋದು ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ, ಅದು ಎಲ್ರಿಗೂ ಗೊತ್ತಿರತಕ್ಕಂತ ವಿಚಾರನೇ. ಹಂಗಾಗ್ಬಿಟ್ಟು ಅಟ್ಲೀಸ್ಟ್ ನಮ್ಮಲ್ಲಿ ಬೆಳೆದಿರ್ತಕ್ಕಂತ ನಮ್ಮ ಅಲ್ಲಿ ಒಂದು 2-3 ತೆಂಗಿನ ಮರಗಳು ಇರ್ತವೆ, ಒಂದು 100+ ತೆಂಗಿನ ಮರಗಳು ಇಟ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ಒಂದು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಣ ಕೊಬ್ಬರಿಯಿಂದ ಎಣ್ಣೆ ತೆಗಿತೀವಿ. ಒಣ ಕೊಬ್ಬರಿಯಿಂದ ಎಣ್ಣೆ ತೆಗೆದು ಅದನ್ನ ಫಿಲ್ಟರೈಸೇಷನ್ ಮಾಡ್ಬಿಟ್ಟು ನಾವು ಮಾರಾಟನೂ ಮಾಡ್ತೀವಿ. ಆಮೇಲೆ ಬೇರೆ ಕಸ್ಟಮರ್ಸ್ ನಂದೊಂದು 10 kg ಕೊಬ್ಬರಿ ಇದೆ ಅಂತಂದ್ರೆ ಅವ್ರದ್ದು ಸಹ ನಾವು ಎಣ್ಣೆ ತೆಗೆದು ಕೊಡ್ತೀವಿ. ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಆಹಾರ ಅಟ್ಲೀಸ್ಟ್ ಒಂದು ಎಣ್ಣೆನಾದ್ರು ನಾವು ಒಳ್ಳೆ ಎಣ್ಣೆನ ಉಪಯೋಗಿಸ್ಬೋದಲ್ಲ ಅನ್ನೋ ಒಂದು ಉದ್ದೇಶ. ಆಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ಹಸಿ ಕೊಬ್ಬರಿಯಿಂದ ಎಣ್ಣೆ ಮಾಡ್ತಕ್ಕಂಥದ್ದು ಮೋರ್ ದನ್ ಹೆಲ್ತ್ ಬೆನಿಫಿಟ್ಸ್. ವರ್ಜಿನ್ ಕೋಕೋನಟ್ ಆಯಿಲ್ಗೆ ಕ್ಯಾನ್ಸರ್ ಸೆಲ್ಸ್ ಅನ್ನು ಕೊಲ್ತಕ್ಕಂತ ಶಕ್ತಿ ಇದೆ. ಆಮೇಲೆ ಹಾರ್ಟ್ ಹೆಲ್ದಿ ಆಗಿರುತ್ತೆ, ಅದನ್ನ ಡೈಲಿ ಬೆಳಗ್ಗೆ ಒಂದ್ ಸ್ಪೂನು ಸಾಯಂಕಾಲ ಒಂದ್ ಸ್ಪೂನು ತಗೊಳೋದ್ರಿಂದ ಹಾರ್ಟ್ ಹೆಲ್ದಿ ಆಗಿರುತ್ತೆ, ಸ್ಕಿನ್ ಡಿಸೀಸ್ ಕಂಟ್ರೋಲ್ ಆಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಐ ಶಾರ್ಪ್ನೆಸ್ ಆಗುತ್ತೆ, ಬ್ರೈನ್ ಶಾರ್ಪ್ನೆಸ್ ಆಗುತ್ತೆ. ಈ ರೀತಿಯಾದ ಒಂದು ಹಲವಾರು ಆರೋಗ್ಯಕರ ಪ್ರಯೋಜನಗಳು ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಸಿಗುತ್ತೆ. ಈಗ ನೋಡಿ ಒಂದು ಉದಾಹರಣೆ ಹೇಳ್ಬೇಕು ಅನ್ನೋದಾದ್ರೆ ನಾವು ಘಟ್ಟ ಸೈಡ್ ಹೋದ್ರೆ ಅಲ್ಲೆಲ್ಲ ಕೊಬ್ಬರಿ ಎಣ್ಣೆ ಬಳಸ್ತಾ ಇರ್ತಾರೆ. ಈ ನಮ್ ಆಲ್ಮೋಸ್ಟ್ ಆಲ್ ನಮ್ ಮಧ್ಯ ಕರ್ನಾಟಕದವ್ರು ಹೆಚ್ಚಾಗಿ ಮಣಿಪಾಲ್ ಮತ್ತು ಮಂಗಳೂರು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಆಗಿ ಸಿಗೋದು. ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ ಆ ಪೇಷಂಟ್, ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಹೇಳಿ. ಆದ್ರೆ ಘಟ್ಟ ಸೈಡ್ನವ್ರಿಗೆ ಯಾರು ಆ ಒಂದು ಸಮಸ್ಯೆ ಇಲ್ಲ. ಯಾಕಂತಂದ್ರೆ ಅವರೆಲ್ಲ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ. ಯಾವ್ದೇನಿದ ಅದು ಮಂಡಿ ನೋವು ಆಗ್ಲಿ, ಕೀಲು ಇದು ಸಂಧಿವಾತ ಆಗ್ಲಿ, ಯಾವ್ದು ಇನ್ನೂ ಇಲ್ಲ. ಅಷ್ಟು ಆರೋಗ್ಯಕರವಾಗಿ ಇದ್ದಾರೆ. ಹಂಗಾಗ್ಬಿಟ್ಟು ನಮ್ಮಲ್ಲೂ ಸಹ ಅದು ಎಲ್ರೂ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಆರೋಗ್ಯಕರವಾದ ಜೀವನ ನಡೆಸಬಹುದಲ್ಲ. ಅಟ್ಲೀಸ್ಟ್ ನಾವೊಂದು ಎಲ್ಲಾ ಕೆಮಿಕಲ್ ಅಲ್ಲೇ ಕೆಮಿಕಲ್ ಭರಿತವಾಗಿ ಇರುತ್ತೆ, ಆದ್ರೆ ಅಟ್ಲೀಸ್ಟ್ ಒಂದಿಷ್ಟ ಆದ್ರೂ ನಾವು ಕೆಮಿಕಲ್ ಮುಕ್ತನಾಗಿ ನಾವ್ ಯಾಕೆ ಇರಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ PMFME ಸ್ಕೀಮ್ ಒಳಗಡೆ ನಮ್ಮ ಕೃಷಿ ಇಲಾಖೆಯ ಸಹಯೋಗದಿಂದ ಅವರ ಮಾರ್ಗದರ್ಶನದಲ್ಲಿ ನಾವು CFTRI ಒಳಗಡೆ ಟ್ರೈನಿಂಗ್ ಮಾಡ್ಕೊಂಡ್ ಬಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಟ್ರೈನಿಂಗ್ ಮಾಡ್ಕೊಂಡ್ ಬಂದು ಪ್ರಧಾನ ಮಂತ್ರಿ ಕಿರು ಆಹಾರ ಉತ್ಪಾದನಾ ಘಟಕ ಯೋಜನೆ ಅಡಿಯಲ್ಲಿ ನಾವು ಲೋನ್ ತಗೊಂಡು ಈಗ ಒಂದು ಘಟಕನ ಸ್ಥಾಪನೆ ಮಾಡಿದೀವಿ ಸರ್. ಹೇಗೆ ನಡೀತಾ ಇದೆ ಈಗ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಸಾಕಷ್ಟು ಜನ ನಾನು ಸಾಕಷ್ಟು ಕಡೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ ಈ ಆಯಿಲ್ ಬಗ್ಗೆ. ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಜನ ಬರ್ತಾರೆ ಸರ್, ಬಂದು ಮಾಡಿ ತಗೊಂಡೋಗ್ತಾರೆ, ಎಣ್ಣೆ ಎಲ್ಲ ತಗೊಂಡೋಗ್ತಾರೆ. ಆಮೇಲೆ ಕೆಲವರೆಲ್ಲ ಬಂದು ಹಾಕಿಸ್ಕೊಂಡು ಹೋಗ್ತಾರೆ, ಅವರಿಗೆ ಅವರ ಸ್ವಂತ ಕೊಬ್ಬರಿ ತಗೊಂಡ್ಬಂದು ಹಾಕಿಸ್ಕೊಂಡು ಹೋಗ್ತಾರೆ ಸರ್. ಅವಾಗ ಏನಾಗುತ್ತೆ ಅಂತಂದ್ರೆ ಅವರು ಇನ್ನೊಬ್ರಿಗೆ ಆತಾರೆ, ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಆಗಿ. ಹೌದು, ಆ ರೀತಿಯಾಗಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಸರ್. ಇದರ ಜೊತೆ ಈಗ ಏನು ತಾವು ಘಟಕ ಶುರು ಮಾಡಿದ್ರಿ, ರಸಮೇವು ತಯಾರಿಕೆ ಸೈಲೇಜ್ ಘಟಕ ಮಾಡಿದ್ರಿ, ಇದಕ್ಕೂ ಕೂಡ ತಾವು ಆರ್ಥಿಕ ನೆರವು ತಗೊಂಡ್ರು ಹೊರಗಿಂದ, ಇಲ್ಲ ತಮ್ಮ ಒಂದು ಪರಿಶ್ರಮದಲ್ಲಿ ದುಡಿದಂತ ಹಣದಿಂದನೇ ಆರಂಭ ಮಾಡಿದೀರಾ? ಇಲ್ಲ ಸರ್, ಈಗ ಸದ್ಯಕ್ಕೆ ನನ್ನ ಪರಿಶ್ರಮದಿಂದನೇ ನಾನು ಮಾಡಿರೋದು ಸರ್. ಇದು ಇದಕ್ಕೆ ಆರ್ಥಿಕ ನೆರವಿಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಹಂಗೆ ನನ್ಗೆ ಆರ್ಥಿಕ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳಿ, ಯಾಕೆಂತಂದ್ರೆ ನಾನು ಈಗ ಒಂದು ಮೊನ್ನೆ ರೀಸೆಂಟ್ ಆಗಿ ಗೋವಾಕ್ ಹೋಗಿದ್ದೇವೆ. ಗೋವಾದಲ್ಲಿ ಒಂದು ಮೂರು ಗೋಶಾಲೆಗಳನ್ನ ನಾನು ಅಟೆಂಡ್ ಕಾಂಟ್ಯಾಕ್ಟ್ ಮಾಡಿ ಬಂದೆ ಸರ್. ಅಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಅವರ ನಮಗೆ ಹೊಂದಾಣಿಕೆ ಆಯ್ತು ಅಂತಂದ್ರೆ ನಾವು ಅಲ್ಲಿ ಕಳ್ಸಿಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದೀವಿ ಸರ್. ಹಂಗಾಗಿ ಸೈಲೇಜ್ ಕಳ್ಸಿಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದೀವಿ. ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಘಟಕನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೀನಿ ಸದ್ಯದರಲ್ಲೇ. ಒಂದು ದೊಡ್ಡ ಮಟ್ಟ ಪ್ರಸ್ತಾವನೆ ಏನಾದ್ರೂ ಸಲ್ಲಿಸಿದೀರಾ? ಹಾ ಸರ್, ಬ್ಯಾಂಕ್ ಅಲ್ಲಿ ಪ್ರಸ್ತಾವನೆ ಹಾಕಿದೀವಿ. ಓಕೆ ಆಗಿದೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸದ್ಯದರಲ್ಲೇ ನಾನು ಇನ್ನೊಂದು ಒಂದೊಂದೂವರೆ ತಿಂಗಳು ಅನ್ನೋಷ್ಟೊತ್ತಿಗೆ ಒಂದು ದೊಡ್ಡ ಮಟ್ಟದ ಒಂದು ಘಟಕನ ಸ್ಥಾಪನೆ ಮಾಡಬೇಕು, ಸೈಲೇಜ್ ಘಟಕನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೆ. ಈಗ ಈ ಭಾಗದಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಆಗಿರ್ಲಿ, ದಾವಣಗೆರೆ ಜಿಲ್ಲೆ ಆಗಿರ್ಲಿ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ನ್ಯಾಮತಿ ಈ ಕಡೆ, ದಾವಣಗೆರೆ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ, ಚಿಕ್ಕಮಗಳೂರು ಜಿಲ್ಲೆ ಕೆಲವೊಂದು ಪ್ರದೇಶಗಳಲ್ಲಿ ಮೆಕ್ಕೆಜೋಳ ಯಥೇಚ್ಛವಾಗಿ ಬೆಳೀತಾರೆ. ಇದು ಕಚ್ಚಾ ವಸ್ತು ತುಂಬಾನೇ ಉಪಯೋಗ ಅಂತ ಹೇಳ್ತೀರಾ ಈ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಬಂದ್ರೆ? ಜೊತೆಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು ಇದಾವೆ, ಅಲ್ಲಿ ಯಥೇಚ್ಛವಾಗಿ ಜೋಳ ಬೆಳೀತಾರೆ, ಅದು ಕೂಡ ಉಪಯೋಗಿಸಬಹುದಾ? ಅದನ್ನ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಥವಾ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ನಾನು ಜೋಳದಿಂದ ಈಗ ಏನು ಈ ಬಿಳಿ ಜೋಳ ಆಗಿರ್ಬೋದು ಅಥವಾ ಹೈಬ್ರಿಡ್ ಜೋಳ ಆಗಿರ್ಬೋದು, ಅದರಿಂದ ಕೆಲವರೆಲ್ಲ ಮಾಡಿಸಿದರೆ ಅದು ಫಂಗಸ್ ಎಲ್ಲ ಆಗಿದೆ ಸರ್, ಅದರಿಂದ ಸಮಸ್ಯೆ ಆಗಿದೆ ಸರ್. ನಾನು ಮೆಕ್ಕೆಜೋಳನೇ ಸೂಕ್ತ ಸರ್, ಯಾಕಂದ್ರೆ ನಾನು ಸಾಕಷ್ಟು ತಾಂತ್ರಿಕ ತಜ್ಞರ ಜೊತೆ ನಾನು ಮಾತುಕತೆ ನಡೆಸಿದಾಗ ಅವ್ರನ್ನು ವಿಚಾರಿಸಿದಾಗ ಇಲ್ಲ ರಮೇಶ್ ಬರಲ್ಲ ಅದು, ಸುಮ್ನೆ ಅದೆಲ್ಲ ಪ್ರಯತ್ನ ಪಡಬೇಡಿ, ಸುಮ್ನೆ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಸಲಹೆ ಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ಇದು ಮೆಕ್ಕೆಜೋಳನೇ ಸೂಕ್ತ, ಅದರಿಂದನೇ ಮಾಡಬಹುದು, ಅದರಲ್ಲಿ ಸುಮಾರು ವೆರೈಟೀಸ್ ಇದೆ ಸರ್. ಆಫ್ರಿಕನ್ ಟಾಲ್ ಅಂತ ಇದೆ, ಅದು ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆ ಹೈ ಹೀಲ್ಡ್ ಬರುತ್ತೆ, ಆಮೇಲೆ ರೈತರಿಗೂ ಒಂದು ಒಂದು ವರದಾನ ಅನುಭವ ಸರ್. ನೋಡಿ ಸರ್, ಈಗ ನಾವು ಮೆಕ್ಕೆಜೋಳನ ನಾವು ಆದಷ್ಟು 80-85 ಡೇಸ್ ಗೆ ನಾವು ಕಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತಂದ್ರೆ ರೈತರು ಅದನ್ನ ಗಿಳಿ ಕಾಯ ತಪ್ಪುತ್ತೆ, ಆಮೇಲೆ ಬೇರೆ ಕಾಡು ಪ್ರಾಣಿಗಳಿಂದ ಅವಾಯ್ಡ್ ಮಾಡಿದಂಗೆ ಆಗುತ್ತೆ. ಆಮೇಲೆ ನಾವೇ ಕೊಯ್ದು ವೇಬ್ರಿಡ್ಜ್ ಮಾಡ್ಕೊಂಡು ನಾವೇ ಅದನ್ನ ಚಾಪ್ ಮಾಡಿ ಆತನಿಗೆ ಅಡ್ವಾನ್ಸ್ ಆಗಿ ನಾವು ದುಡ್ಡು ಕೊಡೋದ್ರಿಂದ ಅವನಿಗೆ ಹಾರ್ವೆಸ್ಟ್ ಮಾಡೋದ್ ತಪ್ಪುತ್ತೆ, ಅದನ್ನ ಪ್ರೊಸೆಸಿಂಗ್ ಎಲ್ಲ ತಪ್ಪುತ್ತೆ, ಅಷ್ಟು ಅಮೌಂಟ್ ಆತನಿಗೆ ಉಳಿಯೋದ್ರಿಂದ ವರ್ಷಕ್ಕೆ ಮೂರು ಬೆಳೆ ಬೆಳಿಬಹುದು ಸರ್. ಅಂತ ಮನ್ಸು ಮಾಡಿದ್ರೆ ಮೂರು ಬೆಳೆಯನ್ನು ತೆಗಿಬಹುದು. ಅವಾಗ ಏನಾಗುತ್ತೆ, ಮೂರು ಬೆಳೆಯನ್ನು ನಾವು ಪರ್ಚೇಸ್ ಮಾಡ್ತೀವಿ ಸರ್. ನಾವು ಅವಾಗ ಪರ್ಚೇಸ್ ಮಾಡಿ ನಾವು ಮಾಡ್ತೀವಿ, ನಾವು ಮೂರು ಬೆಳೆದು ಸೈಲೇಜ್ ಮಾಡ್ತೀವಿ. ಈಗ ತಾವು ಒಬ್ಬ ಆರ್ಥಿಕ ತಜ್ಞರು ಹೌದು, ಪ್ರಗತಿ ಪರ ಕೃಷಿಕರು ಹೌದು, ಈಗ ತೋಟದ ಬೆಳೆಗಳಿಗೆ ಬಂದ್ರೆ ಏನ್ ಬೆಳೆ ಬೆಳೀತಾ ಇದ್ದೀರಿ ಸರ್? ನನ್ನ ತೋಟದಲ್ಲಿ ಸುಮಾರು ಹಣ್ಣಿನ ಗಿಡಗಳು ಇದಾವೆ, ಅಡಿಕೆ ಇದೆ. ನಮ್ದು ಮೇನ್ ಕ್ರಾಪ್ ಅಂತಂದ್ರೆ ಅಡಿಕೆನೇ, ಅಡಿಕೆ ಒಳಗಡೆ ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀವಿ. ಆಮೇಲೆ ಅಂತರ ಬೆಳೆಯಾಗಿ ಮಹಾಗನಿ ಇದೆ, ಮಹಾಗನಿ ಒಂದ್ ಸ್ವಲ್ಪ ಇದೆ. ಆಮೇಲೆ ಒಂದು ಸಮಗ್ರ ಬೆಳೆ ಪದ್ಧತಿಗೆ ಹೋದ್ರೆ ಎಲ್ರು ಹೋಗಿ ಒಂದು ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಿಗೆ ಬರ್ತಾ ಇರುತ್ತೆ. ಮೇನ್ ಕ್ರಾಪ್ ಅಂದ್ರೆ ನಮ್ದು ಅಡಿಕೆನೇ. ಅದಕ್ಕೆ ದುಡ್ಡು ಮಿಕ್ಕುತ್ತೆ, ಇನ್ನುಳಿಕೆಲ್ಲ ಖರ್ಚಿಗೆ ಸರಿ ಹೋಗ್ತದೆ. ಮಾಡಿದ್ರೆ ಕೃಷಿ ಹೊಂಡ ಮಾಡ್ಕೊಂಡು ಮೀನು ಕೂಡ ಸಾಕಾಣಿಕೆ ಮಾಡಿದಿರ? ನಮ್ದೊಂದು ಕೃಷಿ ಹೊಂಡದಲ್ಲಿ ಗಿಫ್ಟ್ ತಿಲಾಪಿ ಅಂತ ಹೇಳಿಬಿಟ್ಟು ಒಂದು ಹೊಸ ವೆರೈಟಿ, ಅದು ಹೊಸಾಗೆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಹೊಸ ವೆರೈಟಿ ಅದು, ಅದನ್ನ ಹಾಕಿದೀನಿ. ಸುಮಾರು ಏನಿಲ್ಲ ಅಂತಂದ್ರೆ ಈ ಒಂದು ಎರಡ್ ಮೂರ್ ತಿಂಗಳಾಯ್ತು ಹಾಕಿ, ಒಂದು ಎರಡೂವರೆ ಮೂರ್ ಕೆಜಿ ರೇಂಜ್ ಗೆ ಬಂದಿದೆ ಸರ್. ಅವ್ನಿನ್ನು ಹಾರ್ವೆಸ್ಟ್ ತಿಂಗಳಲ್ಲಿ, ಎರಡ್ ಮೂರ್ ತಿಂಗಳಲ್ಲಿ ಅವ್ನಿನ್ನು ಹಾರ್ವೆಸ್ಟ್ ಮಾಡಿಲ್ಲ. ಇದೇನು ಪ್ರಥಮ ನಿಮ್ಮ ಪ್ರಯತ್ನ? ಇಲ್ಲ ಸರ್, ಹಿಂದೆಲ್ಲ ನಾನು ಕಾಟ್ಲಾ ಮತ್ತೆ ಗೌರಿ ಅಂತ ಹೇಳ್ಬಿಟ್ಟಿದ್ದೆ, ಒಳ್ಳೆ ಚೆನ್ನಾಗಿ ಬಂತು. ಅವನ್ನು ಸಹ ಇಲ್ಲೇ ಲೋಕಲ್ ಅಲ್ಲಿ ಮಾರಾಟ ಮಾಡಿದ್ವಿ. ಈಗ ನಮ್ಮ ಕತ್ಲಗೆರೆ ಕೃಷಿ ಸಂಶೋಧನಾ ಕೇಂದ್ರದ ಸೈಂಟಿಸ್ಟ್ ಗಳ ಸಲಹೆ ಮೇರೆಗೆ ಅವರ ಒಂದು ಈ ಒಂದು ವೆರೈಟಿ ಬಿಟ್ಟಿ ರಮೇಶಣ್ಣ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದಿದ್ದಕ್ಕೆ ಆ ಒಂದು ವೆರೈಟಿ ನಾ ಬಿಟ್ಟಿದ್ದೀನಿ. ಈಗ ಅವನ್ನೊಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಹಳ ಕಡಿಮೆ ಬಿಟ್ಟಿದ್ವಿ ನಾವು, ಒಂದು 400 ಬಿಟ್ಟಿದ್ದೀವಿ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಒಂದ್ 2000 ಮರಿನ ಬೆಳೆಣ ಅಂತ ಆಲೋಚನೆ ಮಾಡಿದ್ದೀನಿ. ಹೌದೌದು. ಒಟ್ಟಾರೆಯಾಗಿ ಖರ್ಚು ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಒಂದು ಕೆಜಿ ನೀವು ಸೈಲೇಜ್ ಮಾಡೋದಾದ್ರೆ ಖರ್ಚು ಬಂದು ಅದಕ್ಕೆ ನಿವ್ವಳ ಲಾಭ ಅಂತ ಎಷ್ಟು ಸಿಗುತ್ತೆ ಅಂತ ಹೇಳ್ತೀರಾ? ಸರ್, ಇದರಲ್ಲಿ ನಿವ್ವಳ ಲಾಭ ಬಹಳ ಕಡಿಮೆನೇ ಇಟ್ಕೊಂಡಿದ್ವಿ ಸರ್. ಯಾಕೆ ಅಂತಂದ್ರೆ ಈಗ ರೈತರಿಗೆ ಕೊಡಬೇಕು, ಹಾರ್ವೆಸ್ಟ್ ಮಾಡೋರಿಗೆ ಲೇಬರ್ಸ್ ಕೊಡಬೇಕು, ಆಮೇಲೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್, ವೇ ಬಿಡಿಸ್ದು, ಆಮೇಲೆ ನಾವು ಪ್ಯಾಕಿಂಗ್ ಮಾಡೋದು, ಚೀಲದ್ದು. ನನಗೆ 50 ರೂಪಾಯಿ ಒಂದು ಚೀಲನೇ ಬಿಡುತ್ತೆ ಸರ್. ಹಂಗಾಗಿ ಆ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಂಡು ದುಗಿಸ್ಕೊಂಡು ನಮಗೆ ಒಂದು ಕೆಜಿಗೆ ಏನಿಲ್ಲ ಅಂದ್ರೆ ಒಂದು 50 ಪೈಸೆ ಸಿಗುತ್ತೆ ಸರ್. ಸಿಗುತ್ತೆ. ನಿಮಗೆ ತೃಪ್ತಿ ಇದೆ? ತೃಪ್ತಿ ಇದೆ ಸರ್. ಈಗ ಬಿಸ್ನೆಸ್ ಅದರಲ್ಲಿ ನಮಗೆ ಲಾಭಾಂಶ ಕಡಿಮೆ ಪ್ರಮಾಣದಲ್ಲೇ ಸಿಗಲಿ, ಲಾರ್ಜ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ಆಗ್ಲಿ, ಸುಸ್ಥಿರವಾಗಿ ಅವಾಗ ಏನಾಗುತ್ತೆ ಅಂತಂದ್ರೆ, ಈಗ ವಾರಕ್ಕೆ ತಿಂಗಳಿಗೆ 1 ಟನ್ 1 ಟನ್ ನಾವು ದಿನಕ್ಕೊಂದು 5 ಟನ್ ಕಳ್ಸಿದ್ರೆ, ಆಮೇಲೆ ನೆಕ್ಸ್ಟ್ ನಾವು ನಮ್ಮ ಆಲೋಚನೆ ಡೋರ್ ಡೆಲಿವರಿ ಕೊಡಬೇಕು ಅನ್ನೋ ಒಂದು ಆಲೋಚನೆ ಮಾಡ್ಕೊಂಡಿದ್ದೀವಿ. ಬಹಳ ಕಡಿಮೆ ಒಂದು ರೀಸನಬಲ್ ರೇಟ್ ಅಲ್ಲಿ ನಾವು ಡೋರ್ ಡೆಲಿವರಿ ದರದಲ್ಲಿ ಮನೆ ಬಾಕಲಿಗೆ ತಲುಪಿಸಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದ್ದೀವಿ. ಆಮೇಲೆ ಕೆಲವರಿಗೆ ಈಗ ಒಂದು ಒಳ್ಳೆ ತಳಿಯ ಹಸುಗಳನ್ನ ಈಗ ಕೆಲವೊಂದು ಲೋಕಲ್ ದಲ್ಲಾಳಿಗಳು ಅವರೆಲ್ಲ ಮೋಸ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ನಮ್ಮ ಗಮನಕ್ಕೆ ಬಂದ್ರೆ ಒಂದು ಒಳ್ಳೆ ತಳಿಯ ಹಸುಗಳು ಏನಾದ್ರೂ ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ ಬಂದು ಅಂತಂದ್ರೆ ಅವ್ರಿಗೆ ಕೊಡಿಸ್ತಕ್ಕಂತ ವ್ಯವಸ್ಥೆನೂ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ಒಳ್ಳೆಯದು ರಮೇಶ್ ಅವರೇ. ಇದುವರೆಗೆ ತಾವು ಏನು ಕೃಷಿಯ ಜೊತೆಗೆ ಈ ರಸಮೇವಿನ ಒಂದು ಉದ್ಯಮ ಸಣ್ಣದಾಗಿ ಆರಂಭ ಮಾಡಿದಿರಿ, ಜೊತೆಗೆ PMFE ಯೋಜನೆ ಅಡಿಯಲ್ಲಿ ಶುದ್ಧ ಕೊಬ್ಬರಿ ಎಣ್ಣೆ ತೆಗೆಯುವ ಒಂದು ಘಟಕ ಕೂಡ ಆರಂಭ ಮಾಡ್ಕೊಂಡಿದ್ದೀರಿ. ನಿಮ್ಮ ಮುಂದಿನ ಯೋಜನೆಗಳು ಎಲ್ಲ ಸಫಲವಾಗಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ನಮ್ಮ ಕೇಳುಗರಿಗೆ ಮಾಹಿತಿ ನೀಡುವುದಕ್ಕೆ ತಮಗೆ ಧನ್ಯವಾದ. ಕೊನೆಯದಾಗಿ ಈಗ ನೀವು ಏನು ಸೈಲೇಜ್ ಮಾಡ್ತಾ ಇದ್ದೀರಿ, ರಸಮೇವು ತಯಾರು ಮಾಡ್ತಾ ಇದ್ದೀರಾ, ನಿಮ್ಮ ರಸಮೇವು ಉತ್ಪನ್ನಗಳ ಅವರು ಕೊಂಡುಕೊಳ್ಳುವುದಾದರೆ ಇಲ್ಲ ಇಲ್ಲಿ ಘಟಕಕ್ಕೆ ಬಂದು ಯಾವ ರೀತಿಯಿಂದ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಕಲಿಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ರಮೇಶ್ ಅವರೇ. ಸರ್, ನನ್ನ ಹೆಸರು KM ರಮೇಶ್ ಅಂತ ಹೇಳಿ, ಕಾರಿಗ್ನೂರು ಫಸ್ಟ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕಾರಿಗ್ನೂರು ಕ್ರಾಸಿಂದ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸೃಷ್ಟಿ ಕಾನ್ವೆಂಟ್ ಅಂತ ಇದೆ, ಅದರ ಪಕ್ಕದಲ್ಲೇ ನಮ್ದು ಮನೆ ಬರುತ್ತೆ, ನಮ್ಮ ಘಟಕನೂ ಇರೋದು ಇಲ್ಲೇನೆ. ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9972863090. ಓಕೆ, ಧನ್ಯವಾದ ರಮೇಶ್ ಅವರೇ. ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಅನುಭವ ಜೊತೆಗೆ ಏನು ಸಣ್ಣದಾಗಿ ಉದ್ಯಮ ಆರಂಭ ಮಾಡಿದೆ ಇದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಮ್ಮ ಹೈನು ರಾಸುಗಾರರಿಗೆ ಅಂದ್ರೆ ಹೈನುಗಾರಿಕೆ ಮಾಡ್ತಕ್ಕಂಥವರಿಗೆ ಸಣ್ಣ ಪ್ರಮಾಣ ಇರಲಿ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡವರಿಗೆ ತಾವು ಸಲಹೆ ರೂಪದಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಈ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ಕೃಷಿ ಅನುಭವಗಳು ಮತ್ತು PMFME ಯೋಜನೆಯ ಫಲಾನುಭವಿಯಾಗಿ ಮತ್ತು ರಸಮೇವು ತಯಾರಿಕೆ ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗ್ನೂರು ಗ್ರಾಮದ ಪ್ರಗತಿಪರ ರೈತರಾದ KM ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಮತ್ತು ಸಂದರ್ಶಕರು ಡಾ SM ಸುಧಾಕರ್. ಈಗ ಕೇಳಿ ಪರಿಸರ ಗೀತೆ. Thank you. ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ನಾಳಿನ ಮಕ್ಕಳ ಮರಗಳ ಮುರಿಯುವುದು ಬೇಡ ತಂದೆಗಳೇ, ನಾಳಿನ ಮಕ್ಕಳ ಮರಗಳ ಮುರಿಯುವುದು ಬೇಡ ತಂದೆಗಳೇ, ಅನಾಥ ಮಾಡಲಿ ಅನಾಥ ಮಾಡಲಿ, ಗಿಡಗಳ ನೆಟ್ಟು ಬೆಳೆಯ ಗುಡಿ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ. ಆಸೆಗೆ ನಾಳೆಯ ಮರೆತು ಮರಗಳ ಕಡಿಯದಿರಿ, ನೀವು ಗಿಡಗಳ ಮುರಿಯದಿರಿ, ಪರಿದಾದ ಬಯಲಲ್ಲಿ ಬೆಳೆ ಒಂದು ಸಾಲದು, ಅನಾಥ ಮಾಡದಿರಿ, ಗಿಡಗಳ ನೆಟ್ಟು ಬೆಳೆಯ ಗುಡಿ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ. ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ. ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ. ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ. ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲಾ ಮಕ್ಕಳಿಗೆ. ಮರೆತು ಮರಗಳ ಕಡಿಯದಿರಿ, ನೀವು ಗಿಡಗಳ ಮುರಿಯದಿರಿ,